ಆಕಾಶವಾಣಿ ಕೇಳಿ, ಈ ರಾತ್ರಿ 8 ಗಂಟೆಗೆ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಪ್ರೇರಣೆಯಿಂದ ನಡೆಸುವ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮದಲ್ಲಿ ಮಾನಸಿಕ ಆರೋಗ್ಯದ ಬಗ್ಗೆ ದೀಪಿಕಾ ಪಡುಕೋಣೆಯವರೊಂದಿಗೆ ಮಾತುಕತೆಯನ್ನು ಕೇಳುವಿರಿ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ಕೃಷಿ ರಂಗ ಕೇಳುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ತಾವು ಕೇಳಲಿದ್ದೀರಿ, ಮೊದಲಿಗೆ ಸಮಗ್ರ ಕೀಟ ನಿರ್ವಹಣೆ ಮತ್ತು ಸಮಗ್ರ ಕೀಟ ನಿರ್ವಹಣಾ ತತ್ವಗಳು ಹಾಗೂ ಕೀಟನಾಶಕ ಬಳಕೆ ಕುರಿತು ಡಾ ಎ ಪ್ರಭುರಾಜ್ ಅವರೊಂದಿಗೆ ಸಂದರ್ಶನವನ್ನ ಕೇಳುವಿರಿ. ಸಂದರ್ಶಕರು ಡಾ ವಿಜಿ ಬಾವಲತೆ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು ಹಾಗೂ ಪೇಟೆ ಧಾರಣೆ. ಮೊದಲಿಗೆ ಕೇಳಿ, ಸಮಗ್ರ ಕೀಟ ನಿರ್ವಹಣೆ ಮತ್ತು ಸಮಗ್ರ ಕೀಟ ನಿರ್ವಹಣಾ ತತ್ವಗಳು ಹಾಗೂ ಕೀಟನಾಶಕ ಬಳಕೆ ಕುರಿತು ಡಾ ಎ ಪ್ರಭುರಾಜ್ ಅವರೊಂದಿಗೆ ಸಂದರ್ಶನವನ್ನ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಸಮಗ್ರ ಕೀಟ ನಿರ್ವಹಣೆ ಅಂದರೆ ಏನು, ಸಮಗ್ರ ಕೀಟ ನಿರ್ವಹಣೆಯ ತತ್ವಗಳು ಯಾವ್ಯಾವ ಬರ್ತವೆ, ಜೊತೆಗೆ ಕೀಟನಾಶಕಗಳನ್ನು ಬಳಸಲಾರದೆ ಕೀಟ ನಿರ್ವಹಣೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆಯಾ ಹೇಗೆ ಅಂತಕ್ಕಂಥ ಕೆಲವೊಂದಿಷ್ಟು ವಿಚಾರವನ್ನು ತಿಳಿಸಿಕೊಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಕೀಟತಜ್ಞರಾದಂಥ ಡಾಕ್ಟರ್ ಪ್ರಭುರಾಜ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳೋಂಥ. ನಮಸ್ಕಾರ ಡಾಕ್ಟರ್ ಪ್ರಭುರಾಜ್ ಅವರೇ. ನಮಸ್ಕಾರ. ಮೊದಲನೇದಾಗಿ ನಮ್ಮ ರೈತರಿಗೆ ತಿಳಿಸಿಕೊಡಿ, ಇತ್ತೀಚೆಗೆ ಕೀಟನಾಶಕ ಬಳಸೋದು, ಕೀಟ ನಿರ್ವಹಣೆಯಲ್ಲಿ ರೈತರು ಜಾಸ್ತಿ ಕೀಟನಾಶಕವನ್ನು ಬಳಸ್ತಾ ಇದ್ದಾರೆ ಅಂತ ಅನಿಸುತ್ತೆ ನಿಮಗೆ, ಅಥವಾ ಕೀಟನಾಶಕ ಬಳಕೆ ಕಡಿಮೆ ಆಗ್ತಾ ಇದೆ ಅಂತ ಅನಿಸುತ್ತೆ, ಹೇಗೆ? ಇಲ್ಲ, ನಮ್ಮ ಇತ್ತೀಚಿನ ರೈತರ ಒಂದು ವಿಧಾನಗಳನ್ನು ನೋಡ್ತಾ ಇದ್ರೆ ಕೀಟ ನಿರ್ವಹಣೆಯಲ್ಲಿ ಜಾಸ್ತಿ ಕೀಟನಾಶಕಗಳನ್ನ ಬಳಸ್ತಕ್ಕಂಥದ್ದು ಕಂಡು ಬರ್ತಾ ಇದೆ ನಮಗೆ. ಇದನ್ನ ನಾವು ಬಹಳಷ್ಟು ಸರಿ ರೈತರಿಗೆ ಮನವರಿಕೆ ಮಾಡಿಕೊಳ್ಳಿಕ್ಕೆ ನೋಡ್ತೀವಿ. ಯಾಕೆ ಅಂದ್ರೆ ಒಂದೇ ಸರಿಗೆ ಕೀಟನಾಶಕಗಳ ಉಪಯೋಗಕ್ಕೆ ಹೋದ್ರೆ ಅದರಿಂದ ಆಗ್ತಕ್ಕಂಥ ಅನಾಹುತಗಳು ಅಥವಾ ಹಾನಿಗಳು ಮತ್ತು ಅದರಲ್ಲಿರ್ತಕ್ಕಂಥ ಸೈಡ್ ಎಫೆಕ್ಟ್ಸ್ ಅಂತ ಏನಂತೀವಿ, ಅದು ರೈತರ ಒಂದು ಗಮನಕ್ಕೆ ಬರೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಇದರಿಂದ ಈ ಒಂದು ಕೀಟನಾಶಕದ ಬಳಕೆ ಕೂಡ ಎಗ್ಗಿಲ್ಲದೇ ನಡೀತಾ ಇದೆ ಅಂತಲೇ ಹೇಳ್ಬೋದು. ಈಗ ಸಮಗ್ರ ಕೀಟ ನಿರ್ವಹಣೆ ಅಂತಕ್ಕಂಥ ವಿಚಾರ ಅಲ್ಲಲ್ಲಿ ವಿಜ್ಞಾನಿಗಳು ಹೇಳ್ತಿರ್ತಾರೆ, ಕೀಟನಾಶಕವನ್ನು ಬಳಕೆ ಕಡಿಮೆ ಮಾಡಬೇಕಾಗಿದೆ ಅಂದರೆ ರೈತರು ಸಮಗ್ರ ಕೀಟ ನಿರ್ವಹಣೆ ತತ್ವಗಳನ್ನು ಅಳವಡಿಸ್ಕೋಬೇಕು ಅಂತಕ್ಕಂಥ ವಿಚಾರ. ಏನಿದು ಸಮಗ್ರ ಕೀಟ ನಿರ್ವಹಣೆ ಅಂದರೆ? ಸಮಗ್ರ ಕೀಟ ನಿರ್ವಹಣೆ, ಅದಕ್ಕೂ ಒಂದು ಮುಂಚೆನೆ ಒಂದು ಹೇಳಿಕ್ಕೆ ಇಷ್ಟಪಡ್ತೀನಿ. ನಾವು ರೈತರಿಗೆ ಯಾವಾಗಲೂ ಕೀಟ ನಿರ್ವಹಣೆ ಮಾಡಿ ಅಂತ ಹೇಳ್ತೀವಿ, ಅಂದರೆ ಹತೋಟಿ ಮಾಡಿ ಅಂತ ಹೇಳಲ್ಲ, ನಿರ್ವಹಣೆ ಮಾಡಿ. ಹಾ, ರೈತರಿಗೆ ಇದ್ರ ಎರಡರದ್ದು ಒಂದು ಮಧ್ಯದ ವ್ಯತ್ಯಾಸ ಗೊತ್ತಾಗ್ತಾ ಇಲ್ಲ. ರೈತರು ಹತೋಟಿ ಮಾಡ್ತೀನಿ ಅಂತ ಹೋಗ್ತಾರೆ ಹೊರತು ನಿರ್ವಹಣೆ ಮಾಡ್ತಾ ಇಲ್ಲ. ನಿರ್ಮೂಲನೆ ಮಾಡೋದು, ನಿರ್ಮೂಲನೆ ಮಾಡೋದು. ನಾನು ಅಂತ ಒಂದು ಹುಳನು ನೋಡಬಾರದು ನನ್ನ ಹೊಲದಲ್ಲಿ ಇರಬಾರದು ಉದ್ದೇಶದಿಂದ ಅವ್ರು ಏನ್ ಮಾಡ್ತಾರೆ, ಆ ಒಂದು ಯಾವುದೇ ಒಂದು ಕಾರ್ಯ ತಗೋತಾರಲ್ಲ ಅದು ಉಪಯೋಗ ಆಗಲ್ಲ. ಮೊದಲು ಮನುಷ್ಯ ಅಂದ್ರೆ ವರ್ಲ್ಡ್ ವಾರ್ ಎರಡು ಆದ್ಮೇಲೆ ಕೀಟಗಳನ್ನೆಲ್ಲ ನಾನು ನಾಶ ಮಾಡಿಬಿಡ್ತೀನಿ, ನಿರ್ಮೂಲನೆ ಮಾಡಿಬಿಡ್ತೀನಿ ಅನ್ನೋ ಒಂದು ಉದ್ದೇಶ ಇಟ್ಟುಕೊಂಡು ಯಾವಾಗ DDT ಬಂತು ಇಟ್ಕೊಂಡು ಹೋದ, ಒಂದು 10 ವರ್ಷದಲ್ಲೇ ಗೊತ್ತಾಯ್ತು ಇದನ್ನ ನಿರ್ಮೂಲನೆ ಮಾಡಕ್ ಸಾಧ್ಯನೇ ಇಲ್ಲ ಅಂತಂದು ಹೇಳಿ. ಸೊ ಹಾಗಾಗಿ ನಾವು ಅದಕ್ಕೆ ಅದನ್ನು ಬದಲಾಯಿಸ್ಕೊಂಡ್ವಿ, ನಮ್ಮ ಒಂದು ಉದ್ದೇಶನ ಬದಲಾಯಿಸ್ಕೊಂಡು ಹತೋಟಿ ಬದಲು ನಿರ್ವಹಣೆ ಮಾಡೋಣ ಅಂತ. ನಿರ್ವಹಣೆ ಮಾಡೋದು ಏನಪ್ಪಾ ಅಂದ್ರೆ ಹುಳನೂ ಇರಬೇಕು, ನಾವು ಇರಬೇಕು, ಅವು ಬದುಕಬೇಕು, ನಾವು ಬದುಕಬೇಕು. ಯಾಕಂದ್ರೆ ಒಂದು ಹುಳನ ನಾವು ಅಥವಾ ಒಂದು ಜಾತಿಯ ಹುಳನ ನಾವು ಒಂದು ನಮ್ಮ ಒಂದು ಪರಿಸರದಿಂದ ತೆಗೆದ್ರೆ ಅದರಿಂದ ಆಗ್ತಕ್ಕಂಥ ಚೈನ್ ರಿಯಾಕ್ಷನ್ ಅಂತ ಏನಂತೀವಿ ಅದು ಎಷ್ಟಾಗುತ್ತೆ ಅಂತ ನಮಗೆ ಗೊತ್ತೇ ಆಗಂಗಿಲ್ಲ. ಸೊ ಹಾಗಾಗಿ ಈ ನಿರ್ವಹಣೆ ಅನ್ನತಕ್ಕಂಥದ್ದು ರೈತರು ಅರ್ಥ ಮಾಡಿಕೊಂಡ್ರೆ ಅದರ ಒಂದು ನಿರ್ವಹಣೆ ತುಂಬಾ ಚೆನ್ನಾಗುತ್ತೆ. ಹತೋಟಿ ಮಾಡ್ತೀನಂತ ಹೋದ್ರೆ ಕಷ್ಟ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಒಂದು ಕೀಟ ವಿಜ್ಞಾನಿಗಳು ತಂದಿರತಕ್ಕಂಥ ಒಂದು ಆವಿಷ್ಕಾರ ಏನಪ್ಪ ಅಂತಂದು ಹೇಳಿದ್ರೆ ಸಮಗ್ರ ಕೀಟ ನಿರ್ವಹಣೆ, ಅಂದರೆ ಕೀಟಗಳನ್ನು ನಿರ್ವಹಣೆ ಮಾಡಿ ಅದನ್ನ ಎಲ್ಲ ರೀತಿಯ ಒಂದು ಹತೋಟಿ ಕ್ರಮಗಳು ಅಥವಾ ನಿರ್ವಹಣಾ ಕ್ರಮಗಳನ್ನು ಉಪಯೋಗ ಮಾಡಿಕೊಂಡು ನಿರ್ವಹಣೆ ಮಾಡಿ ಅಂತ ಹೇಳ್ತೀವಿ ನಾವು. ಹೌದು, ಈಗ ಕೀಟಗಳಿಗೆ ಬಂದಾಗ ಎರಡು ರೀತಿಯ ಕೀಟಗಳು, ಒಂದು ಉಪಕಾರಿ ಕೀಟ ಬರುತ್ತೆ, ಇನ್ನೊಂದು ಅಪಕಾರಿ ಕೀಟ. ಇವೆರಡೂ ನಿರ್ಮೂಲನೆ ಮಾಡತಕ್ಕಂಥ ಸಂದರ್ಭದಲ್ಲಿ ಎರಡೂ ನಾಶ ಆಗಿಬಿಡ್ತವೆ. ಹೌದು, ಒಳ್ಳೆ ಕೀಟನೂ ಸಾಯತ್ತೆ, ನಮಗೆ ಬೇಕಾದಂಥದ್ದು ಸಾಯತ್ತೆ, ಬೇಡವಾದಂಥ ಕೀಟಗಳು ಸಾಯತ್ತೆ. ಹೌದು ಹೌದು. ಇದು ಹೇಗೆ ರೈತರಿಗೆ ಇದ್ರ ಬಗ್ಗೆ ಜ್ಞಾನ ಬೇಕಂತೀರ? ಇದರಲ್ಲಿ ಬಹಳಷ್ಟು ಬೇಕು. ಅದಕ್ಕೋಸ್ಕರ ಸಮಗ್ರ ಪೀಡೆ ನಿರ್ವಹಣೆಯ ತತ್ವದಲ್ಲಿ ಮೊದಲನೇದಿರೋದೇ ಅದು. ಏನಪ್ಪ ಅಂತಂದು ಹೇಳಿದ್ರೆ ರೈತದಲ್ಲಿ ನನ್ನ ಒಂದು ಬೆಳೆಗೆ ಬಂದಿರತಕ್ಕಂಥ ಅಥವಾ ಕಾಣಿಸ್ಕೊಂಡಿರ್ತಕ್ಕಂಥ ಕೀಟ ಅಪಕಾರಿನೋ ಅಥವಾ ಉಪಕಾರಿನೋ ಅದು ಮೊದಲು ಗೊತ್ತು ಮಾಡ್ಕೋಬೇಕು. ಅದರಲ್ಲಿ ಒಂದು ಯಾವುದೋ ಅಪಕಾರಿ ಇದ್ರೆ ಅದರಲ್ಲಿ ಒಂದು 10 ಉಪಕಾರಿ ಕೀಟಗಳಿರ್ತವೆ. ಯಾಕಂದ್ರೆ ಅದ್ರ ಮೇಲೆ ತಿಂದು ಬದುಕ್ತಕ್ಕಂಥದ್ದಿರ್ಬೋದು ಅಥವಾ ಪರಾಗಸ್ಪರ್ಶ ಮಾಡ್ತಕ್ಕಂಥ ಹುಳುಗಳಿರ್ಬೋದು, ಸುಮಾರು ಯಾವ ಬಹಳಷ್ಟು ಇರ್ತವೆ. ರೈತ ಯಾವಾಗ ಅಪಕಾರಿ ಕೀಟ ಯಾವುದು ಉಪಕಾರಿ ಕೀಟ ಯಾವುದು ಅನ್ನೋದ್ರ ವ್ಯತ್ಯಾಸ ತಿಳ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ಅವನ್ನ ನಿರ್ವಹಣೆ ಮಾಡೋದು ಕಷ್ಟ ಆಗುತ್ತೆ. ಹಾಗಾಗಿ ಅಪಕಾರಿ ಮತ್ತು ಉಪಕಾರಿ ಕೀಟಗಳ ವ್ಯತ್ಯಾಸ ಮತ್ತು ಅವುಗಳ ಒಂದು ಗುರುತಿಸುವಿಕೆ ಅದನ್ನ ರೈತರು ಮುಖ್ಯವಾಗಿ ಕಲಿಬೇಕು, ಗೊತ್ತು ಮಾಡ್ಕೋಬೇಕು. ಮತ್ತು ಎರಡನೇ ತತ್ವಕ್ಕೆ ಬಂದ್ರೆ ನಾವು, ಆಯ್ತು ಈಗ ನಾವು ಅಪಕಾರಿ ಕೀಟಗಳನ್ನ ನೋಡಿದ್ವಿ, ಈ ಅಪಕಾರಿ ಕೀಟ ಎಷ್ಟ್ರ ಮಟ್ಟಿಗಿದೆ, ಇವು ಜಾಸ್ತಿ ಇದೆಯೋ ಕಡಿಮೆ ಇದೆಯೋ, ಕಡಿಮೆ ಇದ್ರೆ ಎಷ್ಟಿದೆ ಜಾಸ್ತಿ ಇದ್ರೆ ಎಷ್ಟಿದೆ ಅಂತಕ್ಕಂಥ ಒಂದು ಜ್ಞಾನವನ್ನು ಕೂಡ ತಿಳ್ಕೊಂಡಿರ್ಬೇಕು. ಏನಾಗುತ್ತೆ, ಬಹಳಷ್ಟು ಸರಿ ರೈತರು ಒಂದು ಬೆಳೆ ಮೇಲೆ ಅಥವಾ ಒಂದು ಗಿಡದ ಮೇಲೆ ಒಂದು ಹುಳ ನೋಡಿದ ತಕ್ಷಣ ನಾನು ಎಲ್ಲ ಹೊಲಕ್ಕೂ ಬಂದ್ಬಿಡ್ತು ಅಂತಂದು ಹೇಳಿ ಒಂದು ಆ ರೀತಿಯಾದಂಥ ಒಂದು ನಿರ್ಧಾರಕ್ಕೆ ಬಂದ್ಬಿಡ್ತಾನೆ. ಅದು ತಪ್ಪು, ಆತರ ಇರೋದಿಲ್ಲ. ಸೊ ಅದನ್ನು ಅವರು ಮಾನಿಟರ್ ಮಾಡೋದು ಅಂತೀವಿ, ಅಂದರೆ ಸಮೀಕ್ಷೆಗಳನ್ನು ಅಥವಾ ಅದನ್ನು ನೋಡ್ಕೊತಾ ಇರಬೇಕು. ಮೂರನೇ ಒಂದು ತತ್ವ ಏನಪ್ಪ ಅಂತಂದು ಹೇಳಿದರೆ, ಆಯಿತು ಈಗ ಇದು ಒಂದು ಕೀಟ ಈ ಒಂದು ಹಂತದಲ್ಲಿ ಇದೆ ಅಂದ್ರೆ ಈ ಹಂತದಲ್ಲಿ ಅದು ಆರ್ಥಿಕ ಹಾನಿ ಮಾಡುತ್ತೋ ಇಲ್ವೋ. ಆರ್ಥಿಕ ಹಾನಿ ಅಂದರೆ ಅಂತಂದು ಅಂದರೆ ಯಾವುದೇ ಒಂದು ಕೀಟ ಒಂದು ಇಷ್ಟು ನಂಬರ್ಸು ಅಥವಾ ಒಂದಿಷ್ಟು ಸಂಖ್ಯೆಯಲ್ಲಿ ಇದ್ರೆ ಮಾತ್ರ ಅದರಿಂದ ನಮಗೆ ಆರ್ಥಿಕ ಹಾನಿ ಆಗುತ್ತೆ ಬೆಳೆಗೆ ಅನ್ನೋದು ಗೊತ್ತಾಗಬೇಕು. ಉದಾಹರಣೆಗೆ ಒಂದು ಕೀಟ ಒಂದು ಗಿಡಕ್ಕಿದ್ರೆ, ಕೆಲವು ಕಡೆ ಒಂದೇ 10 ಕೀಟ ಒಂದು ಗಿಡಕ್ಕಿದ್ರೆ, ಈ ರೀತಿಯಾಗಿ ಆರ್ಥಿಕ ಮಟ್ಟದ ರೇಖೆಗಳು ಬೇರೆ ಬೇರೆ ಇರ್ತವೆ. ಸೊ ಅವು ಗೊತ್ತಾಗಬೇಕು. ಈ ಮೂರು ತತ್ವಗಳನ್ನು ತಿಳ್ಕೊಂಡ್ರೆ ನಾಲ್ಕನೇದು ಬಹಳ ಮುಖ್ಯವಾದಂಥ ತತ್ವ ಅಂದರೆ ಯಾವ ರೀತಿ ನಾವು ನಿರ್ವಹಣೆ ಮಾಡಬಹುದು, ಯಾವ ಒಂದು ವಿಧಾನಗಳನ್ನು ಉಪಯೋಗಿಸಿ ನಿರ್ವಹಣೆ ಮಾಡಬಹುದು, ಅದಕ್ಕೆ ಬರಬೇಕಾಗತ್ತೆ ಅವಾಗ. ಅಂದರೆ ಯಾವುದೇ ಒಂದು ಬೆಳೆಯಲ್ಲಿ ಕೀಟಗಳು ಆರ್ಥಿಕ ನಷ್ಟ ರೇಖೆಯನ್ನು ದಾಟಿ ಹೋಗ್ತಾ ಇತ್ತು ಅಂದಾಗ ಹತೋಟಿ ಕ್ರಮಗಳನ್ನು ಮಾಡಬೇಕಂತ ಇರ್ತಾವೆ. ಹಂಗೆ ಮಾಡಬೇಕು, ಇಲ್ಲಾಂದ್ರೆ ನಾವು ಸ್ವಲ್ಪನೇ ಅಥವಾ ಕಡಿಮೆ ಸಂಖ್ಯೆಯಲ್ಲಿ ಇದ್ದಾಗ ಎಲ್ಲೋ ಒಂದು ಕಾಣಿಸ್ತು, ಎಲ್ಲೋ ಒಂದು ಎರಡು ಕಂಡು ಅಂದ್ರೆ ಸಿಂಪರ್ನೆ ಹತೋಟಿ ಮಾಡಕ್ ಹೋಗ್ಬಿಟ್ರೆ ಅದೇನಂತಂದು ಹೇಳಿದ್ರೆ ಅವು ಇರೋದೊಂದು ಸ್ವಲ್ಪ ಇರ್ತವೆ, ಅದಕ್ಕೆ ನಾವು 1,000 ರೂಪಾಯಿ ಖರ್ಚು ಮಾಡ್ತೀವಿ. ಖರ್ಚು ಮಾಡದೇ ಇದ್ರೂ ಕೂಡ ಅವು ಏನಂತ ಒಂದು ಹಾನಿ ಮಾಡಲಿಕ್ಕಿಲ್ಲ, ಆ ಒಂದು ಸಂಖ್ಯೆ ದಾಟಿದ ಮಾತ್ರಕ್ಕೆ ನಾವು ಅದನ್ನ ಹತೋಟಿ ಮಾಡಕ್ಕೆ ಅಥವಾ ನಾವು ಅದನ್ನ ನಿರ್ವಹಣೆ ಮಾಡಕ್ಕೆ ಹೋಗ್ಬೇಕಾಗತ್ತೆ. ಆಮೇಲೆ ನಿರ್ವಹಣೆ ಕ್ರಮಗಳು ಅಂತ ಬಂದಾಗ ಅದರಲ್ಲಿ ಕೂಡ ಅನೇಕ ವಿಧಾನಗಳಿದ್ದಾವೆ. ಬಹಳಷ್ಟು ರೈತರು ತಿಳ್ಕೊಳ್ಳೋದು ಒಂದೇ ಒಂದು, ಏನಪ್ಪಾ ಅಂತಂದ ಹೇಳಿದ್ರೆ ಔಷಧಿ ಹೊಡಿಬೇಕು, ಕೀಟನಾಶಕ ಸಿಂಪರಣೆ ಮಾಡಬೇಕು. ಈಗ ಸಮಗ್ರ ಕೀಟ ನಿರ್ವಹಣೆಗೆ ಬಂದ್ರೆ ಹೇಗೆ, ಸಮಗ್ರ ಕೀಟ ನಿರ್ವಹಣೆ ಇದು ಕೀಟನಾಶಕವನ್ನ ಕಡಿಮೆ ಮಾಡ್ಲಿಕ್ಕೆ ಒಂದು ಮಾರ್ಗ ಅಂತ ಹೇಳ್ತಾರೆ, ಸಮಗ್ರ ಕೀಟ ನಿರ್ವಹಣೆ ಪದ್ಧತಿ. ಈ ಪದ್ಧತಿ ಏನಿದೆ ಸಮಗ್ರ ಕೀಟ ನಿರ್ವಹಣೆ, ಅದು ಬಹಳ ಉತ್ತಮವಾದಂತಹ ಪದ್ಧತಿ. ಇದನ್ನ ಮುಂಚೆ ನಮ್ಮ ರೈತರುಗಳು, ನಮ್ಮ ಒಂದು ಹಳೆ ತಲೆಮಾರಿನ ರೈತರುಗಳು ಉಪಯೋಗ ಮಾಡ್ತಿದ್ರು ಇದನ್ನ. ಈಗಿನ ರೈತರುಗಳಿಗೆ ಏನಾಗ್ಬಿಟ್ಟಿದೆ ಅಂದ್ರೆ, ನಮಗೆ ಬೇಗ ಒಂದು ಹತೋಟಿ ಸಿಗಬೇಕು, ಹುಳ ಸಾಯ್ಬೇಕು, ನಾವು ನೋಡ್ಬೇಕು ಅನ್ನೋ ಒಂದು ಹುಮ್ಮಸ್ಸಿನಾಗೆ ಬರೀ ನಾವು ಏನ್ ಮಾಡ್ತೀವಿ, ಕೀಟನಾಶಕಗಳ ಉಪಯೋಗನ ಮಾಡ್ಕೊಂತ ಹೊರಟಿದೀವಿ. ಸೊ ಉದಾಹರಣೆಗೆ ಅದರಲ್ಲಿ ಒಂದು 5-6 ವಿವಿಧ ರೀತಿಯ ಹತೋಟಿ ಕ್ರಮಗಳಿದಾವೆ, ಅದು ರೈತರಿಗೂ ಗೊತ್ತು. ಈಗ ವ್ಯಾವಸಾಯಿಕವಾಗಿ ಕ್ರಮಗಳಿದಾವೆ ಕೆಲವು ಬೇಸಾಯ ಕ್ರಮಗಳು. ಆ ಬೇಸಾಯ ಕ್ರಮಗಳು ನಾವು ಬೆಳೆಯನ್ನ ಒಂದು ಚೆನ್ನಾಗಿ ಒಂದು ಒಳ್ಳೆ ಒಂದು ಆರೋಗ್ಯಕರವಾಗಿ ಇಟ್ಕೊಳ್ಳಕ್ಕಂತ ಮಾಡೋದು, ಅದು ಜೊತೆ ಜೊತೆಗೆ ಕೀಟ ಹತೋಟಿ ಕೂಡ ಅಥವಾ ಕೀಟ ನಿರ್ವಹಣೆ ಕೂಡ ಆಗ್ತಾ ಇರ್ತದೆ. ಅದನ್ನ ನಾವು ಕಾಲಕ್ಕೆ ತಕ್ಕಂತೆ ಸಮಯಕ್ಕೆ ಅನುಸಾರವಾಗಿ ಮಾಡ್ಕೊಂತ ಹೋಗ್ತಾ ಇರಬೇಕು. ಉದಾಹರಣೆಗೆ ಈಗ ಮಾಗಿ ಉಳುಮೆ ಮಾಡೋದಾಯ್ತು, ಅಥವಾ ಸರಿಯಾದ ಕಾಲದಲ್ಲಿ ಬಿತ್ತೋದಾಯ್ತು, ಬಿತ್ತನೆಯ ಒಂದು ಸ್ಪೇಸಿಂಗ್ ಅಂತ ಹೇಳ್ತೀವಲ್ಲ ಅಥವಾ ಒಂದು ಅಂತರವನ್ನು ಕರೆಕ್ಟ್ ಆಗಿ ನಾವು ನೋಡ್ಕೊಳ್ಳೋದಾಯ್ತು, ಅದಕ್ಕೆ ಬೇಕಾಗಿರ್ತಕ್ಕಂಥ ಗೊಬ್ಬರಗಳನ್ನು ಕೊಡೋದಾಯ್ತು, ನೀರಿನ ನಿರ್ವಹಣೆ ಆಯಿತು, ಅಂತರ ಬೇಸಾಯ ಆಯಿತು, ರಾಸಾಯನಿಕ ಗೊಬ್ಬರ ನಿರ್ವಹಣೆ, ಹಾ ರಾಸಾಯನಿಕ ಗೊಬ್ಬರಗಳ ನಿರ್ವಹಣೆ, ಇವು ಎಲ್ಲವನ್ನು ಕರೆಕ್ಟ್ ಆಗಿ ಅಥವಾ ಒಂದು ಸರಿಯಾದ ಒಂದು ಮಾರ್ಗದಲ್ಲಿ ಮಾಡಿದ್ರೆ ಎಷ್ಟೋ ಒಂದು ಕೀಟಗಳ ಹತೋಟಿ ಆಗ್ತಾ ಇರ್ತದೆ, ಅದು ನಮ್ಮ ಕಣ್ಣಿಗೆ ಕಾಣಲ್ಲ ಅಷ್ಟೇ. ಅದಕ್ಕೆ ಉದಾಹರಣೆಗೆ ಈಗ ನೋಡಿ, ಈಗ ಕಬ್ಬಿನಲ್ಲಿ ಕಬ್ಬು ಒಂದು ಸಸಿ ಬಂದಾಗ ಒಂದು 3-4 ತಿಂಗಳು ಅಥವಾ 1.5-2 ತಿಂಗಳು ಒಳಗಡೆ ನಮಗೆ ಒಂದು ಕಾಂಡ ಕೊರಕ ಬರ್ತದೆ, ಅದಕ್ಕೆ ನಾವು ಅರ್ಲಿ ಶೂಟ್ ಬೋರರ್ ಅಂತೀವಿ. ಅದು ಏನು ಮಾಡ್ತದೆ ಅಂದರೆ ಮರಿಹುಳ ಬೇಸಿನ್ ಅಂದರೆ ಕಬ್ಬಿನ ಒಂದು ಗಿಡದ ಒಂದು ಬುಡದಲ್ಲಿ ಅದು ಕೊರಕೊಂಡು ಒಳಗಡೆ ಹೋಗುತ್ತೆ. ಅಂಥ ಸಮಯದಲ್ಲಿ ರೈತರು ಅಂತರ ಬೇಸಾಯ ಮಾಡ್ತಾರೆ, ಅಂದರೆ ನಡುವೆ ಒಂದು ಏನು ಉಳುಮೆ ಮಾಡಿದಾಗ ಮಣ್ಣು ಆ ಕಡೆ ಈ ಕಡೆ ಆ ಗಿಡದ ಮೇಲೆ ಬಿದ್ದಾಗ ಏನಾಗುತ್ತೆ, ಅದು ಮುಚ್ಕೊಂಡು ಹೋಗ್ಬಿಡುತ್ತದೆ. ಅದನ್ನು ಕರೆಕ್ಟ್ ಟೈಮಿಗೆ ಅಥವಾ ಸರಿಯಾದ ಸಮಯಕ್ಕೆ ಮಾಡಿಬಿಟ್ರೆ ಅದರಲ್ಲಿ ಒಂದು 70-80% ಕೀಟ ಹತೋಟಿ ಅಲ್ಲೇ ಆಗಿಬಿಡುತ್ತೆ. ಈ ರೀತಿಯಾದಂಥ ಒಂದು ಕೆಲವು ಕ್ರಮಗಳು. ಆಮೇಲೆ ಅತಿಯಾದ ರಾಸಾಯನಿಕ ಈಗ ಸಾರಜನಕ ಗೊಬ್ಬರವನ್ನು ಭತ್ತ ಬೆಳೆಗೆ ಹತ್ತಿ ಬೆಳೆಗೆ ಹಾಕೋದ್ರಿಂದ ರಸ ಇರತಕ್ಕಂಥ ಕೀಟಗಳು ಬರ್ತಾವಂತಾರೆ. ಅದು ಏನಪ್ಪ ಅಂತಂದು ಹೇಳಿದ್ರೆ ನಾವು ಜಾಸ್ತಿ ರಾಸಾಯನಿಕ ಗೊಬ್ಬರಗಳು ಹಾಕೊಂಡು ಹೋದಂಗೆಲ್ಲ ಗಿಡಗಳು ತಗೋತಾ ಹೋದಂಗೆಲ್ಲ ಅವು ಏನಾಗುತ್ತೆ ಸಕ್ಕುಲೆಂಟ್ ಅಂತೀವಿ ನಾವು, ಅಂದರೆ ಭಾಳ ಮೆತ್ತಗೆ ಆಗ್ತವೆ. ಮೆತ್ತಗಂದ್ರೆ ಚೆನ್ನಾಗಿ ಕಾಣ್ತವೆ, ಒಳ್ಳೆ ಸವಿಯಾಗಿರ್ತವೆ, ಅದು ತಿನ್ನಕ್ಕೆ ಎಲ್ಲ ಕೀಟಗಳಿಗೆ ಇಷ್ಟ ಇರ್ತದೆ, ಬರ್ತವೆ ಅವು ಅಲ್ಲಿದ್ದಕ್ಕೆ ನಾವು ಕರೆದಂಗೆ. ಸೊ ಅವನ್ನೇ ನಾವು ಕೊಟ್ಟು ಕರೆದಂಗೆ ಆಗುತ್ತೆ. ಆ ರೀತಿ ಕೂಡ ಮಾಡಕ್ ಹೋಗ್ಬಾರ್ದು. ಮತ್ತು ಇನ್ನು ಮೆಕ್ಯಾನಿಕಲ್ ಅಂತ ಹೇಳ್ತೀವಿ, ಅಂದ್ರೆ ಏನಪ್ಪ ಅಂದ್ರೆ ಯಾಂತ್ರಿಕ ಅದೇ ಅಂತಂದು ಹೇಳಿದ್ರೆ ನಾವು ಎಲ್ಲೆಲ್ಲಿ ಹುಳುಗಳು ಕಾಣ್ತವೆ ಕೆಲವು, ಈಗ ಕೆಲವು ಗುಂಪಾಗಿ ಮೊಟ್ಟೆ ಇಡ್ತಿರ್ತವೆ, ಆ ಮೊಟ್ಟೆ ಇಡ್ತಕ್ಕಂಥ ಅವು ಮರಿಗಳು ಅಲ್ಲೇ ಬಂದು ಒಂದು 3-4 ದಿವಸ ಅಲ್ಲೇ ತಿಂತಾ ಇರ್ತವೆ. ಅವಾಗ ಎಲೆಗಳು ನೋಡ್ತೀವಿ, ಆ ಎಲೆಗಳೆಲ್ಲ ಪರದೆಗಳ ತರ ಕಾಣ್ತಾ ಇರ್ತದೆ, ಎಲೆಗಳ ಕೆಳಗಡೆ 100-100 ಮರಿಹುಳುಗಳು ಇರ್ತವೆ, ಅವನ್ನ ನೋಡಿದ ತಕ್ಷಣ ಅವನ್ ಕಿತ್ತು ಬಿಡ್ಬೇಕು, ಕಿತ್ತಿ ಅದನ್ನ ನಾವು ಅದನ್ನ ನಾಶ ಮಾಡ್ಬೇಕು. ಇದು ಯಾಂತ್ರಿಕ. ಕೆಲವು ಹುಳುಗಳು ಕಾಣ್ತಾ ಇರ್ತವೆ, ಅವನ್ನ ಹಂಗೆ ನಾವು ಕಲೆಕ್ಟ್ ಮಾಡ್ಕೊಳ್ಳೋದು, ಆರಿಸಿಕೊಂಡು ಸಾಯಿಸಬೇಕು. ಇದು ಒಂದು ಮೆಕ್ಯಾನಿಕಲ್ ಅಂತ ಹೇಳ್ತೀವಿ. ಈ ರೀತಿ ಮಾಡೋದ್ರಿಂದ ಕೂಡ ಅಲ್ಲಲ್ಲಲ್ಲಲ್ಲೆಲ್ಲ ನಮಗೆ ಕೀಟಗಳ ಒಂದು ಹತೋಟಿ ಇಮಿಡಿಯೇಟ್ ಆಗಿ ಆಗ್ತಾ ಇರ್ತದೆ. ಇನ್ನು ಫಿಸಿಕಲ್ ಅಂತ ಹೇಳ್ತೀವಿ, ಅಂದರೆ ಸೊ ಭೌತಿಕವಾಗಿ ನಾವು ಕೀಟಗಳನ್ನು ಹತೋಟಿ ಮಾಡೋದು. ಉದಾಹರಣೆಗೆ ನಾವು ಈಗ ಈ ಲೈಟ್ ಟ್ರ್ಯಾಪ್ ಇಡ್ತೀವಿ, ಅಂದರೆ ದೀಪದ ಬಲೆಗಳನ್ನು ಇಡ್ತೀವಿ. ಸೊ ರಾತ್ರಿ ಎಷ್ಟೋ ದೀಪದ ಬಲೆಗಳು ಬಂದು ಅಟ್ರಾಕ್ಟ್ ಆಗಿ ಸಾಯ್ತವೆ. ಸೊ ಈ ರೀತಿಯಾದಂಥ ಪದ್ಧತಿಗಳು. ಆಮೇಲೆ ಇನ್ನೊಂದು ಜೈವಿಕ ನಿಯಂತ್ರಣ, ಇದು ಮಾತ್ರ ಬಹಳ ಇಂಪಾರ್ಟೆಂಟು, ಒಂದು ಬಹಳ ಉಪಯೋಗಕಾರಿ. ಎಷ್ಟೋ ನಮಗೆ ಆ ಬೆಳೆಗಳಲ್ಲೇ ನಮಗೆ ಅದಕ್ಕೆ ಪರೋಪ ಕೀಟಗಳು ಇರ್ತವೆ, ಅದು ಪರಭಕ್ಷಕಗಳಾಗಿರ್ಬೋದು ಅಥವಾ ಪರತಂತ್ರ ಕೀಟಗಳಾಗಿರ್ಬೋದು ಅಥವಾ ಆ ಒಂದು ಅಪಕಾರಿ ಕೀಟಗಳಿಗೆ ರೋಗ ಬರ್ತಕ್ಕಂಥ ಸೂಕ್ಷ್ಮ ರೋಗಗಳಿರ್ಬೋದು, ಇವು ಇದ್ದೇ ಇರ್ತವೆ, ಅವು ಕೂಡ ಅದ್ರ ಮೇಲೆ ಬದುಕ್ತಾ ಇರ್ತವೆ. ನಾವು ಅದನ್ನು ತಿಳ್ಕೊಂಡು ಅವುಗಳ ಒಂದು ಕನ್ಸರ್ವೇಷನ್ ಅಂತೀವಿ, ಅಂದರೆ ಅವುಗಳನ್ನು ನಾವು ಸಂರಕ್ಷಣೆ ಮಾಡೋದನ್ನು ನಾವು ಕಲ್ತ್ಕೊಂಡ್ಬಿಟ್ರೆ ನಮಗೆ ಖರ್ಚಿಲ್ದೇ ಒಂದು ಕೀಟಗಳ ನಿರ್ವಹಣೆ ಆಗ್ತಾ ಇರ್ತದೆ. ಉದಾಹರಣೆ, ಸೊ ಹಾಗಾಗಿ ಅದನ್ನು ಸಂರಕ್ಷಣೆ ಯಾವ ರೀತಿ ಮಾಡಬೇಕು ಅಂದರೆ ಸಿಕ್ಕಾಪಟ್ಟೆ ಕೀಟನಾಶಕಗಳು ಹೊಡಿಬಾರ್ದು, ಯಾವಾಗ ಬೇಕು ಅವಾಗ ಹೊಡಿಬಾರ್ದು. ಸೊ ಇವೆ ಅವೆಲ್ಲ ಸಂರಕ್ಷಣಾ ಕ್ರಮಗಳು. ಅದಕ್ಕೆ ಬೇಕಾಗಿರ್ತಕ್ಕಂಥ ಕೆಲವು ಪೂರಕವಾದ ವಾತಾವರಣಗಳನ್ನು ನಾವು ಕಲ್ಪಿಸಿ ಕೊಡ್ತಕ್ಕಂಥದ್ದು. ಇಷ್ಟೆಲ್ಲ ಮಿಕ್ಕಿನೂ ಕೀಟಗಳು ಕೆಲವು ಬಂದೇ ಬರ್ತವೆ. ಈ ಉದಾಹರಣೆ ಕೆಲವು ರೆಗ್ಯುಲರ್ ಪೆಸ್ಟ್ ಅಂತೀವಿ, ಅಂದ್ರೆ ಬರ್ತವೆ, ನೀವು ಗಿಡ ಆ ಬೆಳೆ ಹಾಕ್ರಿ ಬಂದೇ ಬರ್ತದೆ. ಉದಾಹರಣೆಗೆ ಈಗ ಮೆಣಸಿನ ಗಿಡ, ಮೆಣಸಿನ ಗಿಡ ನಾವು ಹಾಕಿದ್ರಿ ಅಂದ್ರೆ ಅದಕ್ಕೆ ಥ್ರಿಪ್ಸ್ ನುಸಿ ಬಂದೇ ಬರ್ತದೆ, ನೀವು ಏನೇ ಮಾಡಿದ್ರು ಬರ್ತದೆ. ಬಟ್ ಅಂಥ ಸಮಯದಲ್ಲಿ ನಾವು ಕೆಲವು ಕೀಟನಾಶಕಗಳನ್ನು ಯಾವುದು ಅಂತ ನಾವು ಆರಿಸ್ಕೊಂಡು ಅದಕ್ಕೆ ನಾವು ಸಿಂಪರಣೆಯನ್ನು ಮಾಡಬೇಕಾಗುತ್ತೆ. ಇವೆಲ್ಲ ಸಮಗ್ರ ಪೀಡೆ ನಿರ್ವಹಣೆ ಜೊತೆಗೆ ನಾವು ಆ ಕೀಟನಾಶಕವನ್ನು ಉಪಯೋಗ ಮಾಡಬೇಕಾಗತ್ತೆ. ಅಂಥವು ಯಾವುವು ಅಂತಂದು ಹೇಳಿದರೆ ಪರಿಸರಕ್ಕೆ ಜಾಸ್ತಿ ನಾಶ ಮಾಡದೇ ಇರತಕ್ಕಂಥವು, ಪರಿಸರದಲ್ಲಿ ಮಣ್ಣಲ್ಲಿ ನೀರಲ್ಲಿ ಉಳಿಲಾರದಂಥ ಒಂದು ಕೀಟನಾಶಕಗಳು. ಅವು ನಮಗೆ ಆ ಲೇಬಲ್ ನಮ್ಮನ್ನು ಗೊತ್ತಾಗುತ್ತೆ, ನಮಗೆ ಗೊತ್ತಿದೆ ಕೆಲವೆಲ್ಲ, ಈಗ ರೆಡ್ ಲೇಬಲ್ಲು, ಯೆಲ್ಲೋ ಲೇಬಲ್ಲು, ಗ್ರೀನ್ ಲೇಬಲ್ ಇದಾವೆ, ಬ್ಲೂ ಲೇಬಲ್ಲು ಬರ್ತದೆ. ಸೊ ಆದಷ್ಟು ಈಗ ಬ್ಲೂ ಮತ್ತು ಗ್ರೀನ್ ಇರತಕ್ಕಂಥ ಕೀಟನಾಶಕಗಳನ್ನು ಉಪಯೋಗ ಮಾಡಿದರೆ ಏನಾಗುತ್ತೆ, ಪರಿಸರದ ನಾಶನೂ ಕಡಿಮೆ ಆಗುತ್ತೆ ಮತ್ತು ಕೀಟಗಳಲ್ಲಿ ಒಂದು ಈ ಕೀಟನಾಶಕ ನಿರೋಧಕ ಶಕ್ತಿನೂ ಕಡಿಮೆ ಆಗುತ್ತೆ ಅಥವಾ ಬೆಳೆಯೋದಿಲ್ಲ. ಹೀಗಾಗಿ ನಮಗೆ ಅದರಿಂದ ಒಂದು ಒಳ್ಳೆಯ ಒಂದು ನಿರ್ವಹಣೆ ಕೂಡ ಸಿಗುತ್ತೆ. ಆದರೆ ಕೆಲವು ಕೀಟಗಳಿದ್ದಾವೆ, ಉದಾಹರಣೆಗೆ ಭತ್ತದಲ್ಲಿ ಕಂದು ಜಿಗಿ ಹುಳು, ಭತ್ತದ ಸುಡುವಿಕೆ ಅಂತ ಬರ್ತದೆ, ಅದು ನಾವು ಕೀಟನಾಶಕ ಇಲ್ಲದೇನೂ ನಾವು ಅದನ್ನು ನಿರ್ವಹಣೆ ಮಾಡಬಹುದು. ಒಂದು 2-3 ಸೂಕ್ಷ್ಮ ವಿಚಾರಗಳು ಗೊತ್ತಾದರೆ ಸಾಕು. ಉದಾಹರಣೆಗೆ ಆ ಭತ್ತದ ಕಂದು ಜಿಗಿ ಹುಳುಗೆ ಪೂರಕವಾದ ವಾತಾವರಣ ಏನಪ್ಪ ಅಂದ್ರೆ ಗಿಡಗಳನ್ನು ಒತ್ತೊತ್ತಾಗಿ ಹಾಕಿದಾಗೆ ಅದರಲ್ಲಿ ಇರತಕ್ಕಂತ ಒಂದು ತೇವಾಂಶ ಮತ್ತು ಆರ್ದ್ರತೆ ಅಂತ ಏನ್ ಹೇಳ್ತೀವಲ್ಲ ಅದು ಜಾಸ್ತಿ ಇದ್ರೆ ಅದು ಚೆನ್ನಾಗಿ ಅದು ಅದರಲ್ಲಿ ಬೆಳವಣಿಗೆ ಆಗುತ್ತೆ. ಅದನ್ನ ಕಡಿಮೆ ಮಾಡೋಕ್ಕೆ ನಮಗೆ ಸ್ವಲ್ಪ ನಾವು ಏನ್ ಮಾಡುತ್ತೋ ಅಂತರವನ್ನ ಜಾಸ್ತಿ ಮಾಡ್ಕೋಬೇಕು. ಆಮೇಲೆ ನೀರು ಜಾಸ್ತಿ ನಿಲ್ಲಿಸಬಾರದು, ಅದರಿಂದ ನಮಗೆ ಆ ಹ್ಯುಮಿಡಿಟಿ ಅಥವಾ ಆರ್ದ್ರತೆ ಕೂಡ ಜಾಸ್ತಿ ಇರ್ತದೆ. ಅದಕ್ಕೆ ನಾವೇನು ಮಾಡ್ತೀವಿ ಆಲ್ಟರ್ನೇಟಿವ್ ವೆಟ್ಟಿಂಗ್ ಆ್ಯಂಡ್ ಡ್ರೈವಿಂಗ್ ಅಂತೀವಿ. ಅಂದರೆ ನೀರು ಬಿಡೋದು ಪೂರ್ತಿ ಬತ್ತಿ ಹೋಗೋವರೆಗೂ ಕಾಯಬೇಕು ಮತ್ತೆ ನೀರು ಬಿಡತಕ್ಕಂಥ. ಹಿಂಗೆ ಮಾಡ್ಕೊತ ಹೋದಾಗ ಏನಾಗುತ್ತೆ ಅದರಲ್ಲಿ ಆ ಪೂರಕವಾದ ಒಂದು ವಾತಾವರಣ ಸಿಗೋದಿಲ್ಲ. ಮೂರನೇದಾಗಿ ಅತಿಯಾದ ಒಂದು ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ತಿರೋದು, ಅದರಲ್ಲಿ ಯೂರಿಯಾ. ಯಾಕಂದ್ರೆ ಜಾಸ್ತಿ ಯೂರಿಯಾ ಆದಂಗೆಲ್ಲ ಹುಡುಗ ಗಿಡ ಬೆಳೆ ಚೆನ್ನಾಗಿ ಬೆಳೆದಾಗ ಅದಕ್ಕೆ ಒಳ್ಳೆ ಊಟ ಕೊಟ್ಟಂಗೆ ಆಗುತ್ತೆ. ಅದು ಎಷ್ಟು ಬೇಕೋ ಅಷ್ಟೇ ಕೊಡಬೇಕು. ಅದರಿಂದ ಒಂದು ಸೊ ಇವೆಲ್ಲ ಒಂದು ವಿಧಗಳಿಂದ ನಾವು ಬಹಳಷ್ಟು ಸಾರಿ ಯಾವುದೇ ಔಷಧಿ ಹೊಡಿಲಾರದಂಗೆ ನಾವು ಆ ಒಂದು ಹುಳವನ್ನು ನಾವು ಹತೋಟಿಯನ್ನು ಅಥವಾ ನಿರ್ವಹಣೆಯನ್ನು ಮಾಡ್ಬೋದು. ಅಂದ್ರೆ ಕೊನೆಯ ಅಸ್ತ್ರವಾಗಿ ಮಾತ್ರ ಕೀಟನಾಶಕವನ್ನು ಬಳಸಬೇಕು. ಕೊನೆಯ ಅಸ್ತ್ರವಾಗಿ ಅದು ಕೆಲವು ಪ್ರಮುಖವಾದಂತ ಒಂದು ಪೀಡೆಗಳು ಅಥವಾ ಕೀಟಗಳು ಏನಂತೀವಿ ಅದು ರೆಗ್ಯುಲರ್ ಪೆಸ್ಟ್ ಅಂತ ಏನಂತೀವಿ ಅವಕ್ಕೆ ಉದಾಹರಣೆಗೆ ಹತ್ತಿನಲ್ಲಿ ಈಗ ಜಿಗಿ ಹುಳುಗಳು ಬರ್ತವೆ, ರಸ ಇರತಕ್ಕಂತ ಬೀಟ್ಗಳು ಬರ್ತವೆ. ಸೊ ಅದ್ರ ಜೊತೆಗೆ ನಾವು ಅವಾಗ ಅದನ್ನ ಹತೋಟಿ ಮಾಡಬೇಕಾಗತ್ತೆ. ಬಟ್ ಅದ್ರ ಜೊತೆ ಜೊತೆಯಾಗಿ ಕೀಟನಾಶಕದ ಜೊತೆಗೆ ಎಷ್ಟೋ ನಮಗೆ ಜೈವಿಕ ನಾಶಕಗಳಿದಾವೆ, ಜೈವಿಕ ಹತೋಟಿ ವಿಧಾನಗಳಿದಾವೆ. ಸೊ ಉದಾಹರಣೆಗೆ ನಮಗೆ ಈಗ ಕೆಲವು ಎಷ್ಟೋ ಒಂದು ಶಿಲೀಂಧ್ರ ಕೀಟನಾಶಕಗಳಿದಾವೆ ಅಥವಾ ಬ್ಯಾಕ್ಟೀರಿಯಾ ಇದಾವೆ, BT ಅಂತ ಇದೆ. ಸೊ ಇವು ಕೂಡ ಉಪಯೋಗ ಮಾಡ್ಕೊಂಡು ಮಾಡೋದ್ರಿಂದ ನಮಗೆ ಕೀಟನಾಶಕದ ಒಂದು ಅದೇನು ರಾಸಾಯನಿಕ ಕೀಟನಾಶಕಗಳಿದಾವಲ್ಲ ಅವುಗಳನ್ನ ಬಳಕೆಯನ್ನು ನಾವು ಕಡಿಮೆ ಮಾಡ್ಕೋತೀವಿ. ಹೇಗೆ ಇತ್ತೀಚೆಗೆ ಸಾವಯವ ಕೃಷಿಯನ್ನು ಮಾಡುವಂತ ರೈತರು ಬಹಳಷ್ಟು ಮುಂದೆ ಬರ್ತಾ ಇದ್ದಾರೆ, ಇವರಿಗೆ ಏನು ಹೇಳ್ತೀರಿ? ಕೀಟನಾಶಕವನ್ನ ಬಳಸಲಾರದೆ ಹೇಗೆ ಇಲ್ಲಿ ಮಾಡಲಿಕ್ಕೆ ಸಾಧ್ಯತೆ? ಈ ಕಡಿಮೆ ಒಂದು ಪ್ರಮಾಣದಲ್ಲಿ ಕೀಟನಾಶಕವನ್ನು ಬಳಸಲಿಕ್ಕೆ ಏನು ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ? ಏನ್ ಮಾಡಬೇಕು ಅಂದ್ರೆ ನಾವು ಬೆಳೀತಕ್ಕಂಥ ಬೆಳೆನೇ ಸದೃಢ ಮಾಡೋದು. ಈಗ ರೋಗ ನಿರೋಧಕ ಶಕ್ತಿಯನ್ನು ಬೆಳೆಸೋದು ಅಥವಾ ಕೀಟ ನಿರೋಧಕ ಶಕ್ತಿಯನ್ನು. ಹೌದು, ಈಗ ಕರೋನಾ ಉದಾಹರಣೆಗೆ ಬೆಸ್ಟ್ ಅಂತಂದು ಹೇಳಿದ್ರೆ ನಮ್ಮಲ್ಲೇ, ಯಾಕಂದ್ರೆ ಈ ವ್ಯಾಕ್ಸಿನ್ ಅಂತ ಕೊಟ್ಬಿಟ್ಟು ಏನ್ ಮಾಡಿದ್ರು ನಮ್ಮ ಬಾಡಿನಲ್ಲೇ ಅಥವಾ ನಮ್ಮ ದೇಹದಲ್ಲೇ ಆ ಒಂದು ವೈರಸ್ ನ ಫೈಟ್ ಮಾಡತಕ್ಕಂತ ಒಂದು ನಿರೋಧಕತೆ ಬೆಳೆಸಿದ್ರು. ಹಂಗೆ ಆ ಬೆಳೆ ಕೂಡ ಯಾವುದೇ ಕೀಟಗಳು ಬಂದ್ರೆ ಅದನ್ನ ತಡ್ಕೊಳ್ತಕ್ಕಂಥದ್ದು ಅಥವಾ ಅದನ್ನ ತನ್ನ ಪಾಡಿಗೆ ತಾನು ಅದನ್ನ ನಿರ್ವಹಣೆ ಮಾಡ್ತಕ್ಕಂಥದ್ದನ್ನ ನಾವು ಮಾಡಬೇಕು ಅಂದ್ರೆ ಆ ಗಿಡನ ದಷ್ಟಪುಷ್ಟ ಮಾಡೋದು, ಅದಕ್ಕೆ ತಕ್ಕಂಗೆ ನಾವು ಭೂಮಿಯ ಒಂದು ಫಲವತ್ತತೆಯನ್ನು ಮಾಡ್ಕೊಳ್ಳೋದು ಇದು. ಅದ್ರ ಜೊತೆಗೆ ಈಗ ನಮಗೆ ಯಾವುದು ಈಗ ಬಾಟಾನಿಕಲ್ಸ್ ಅಂತೀವಿ, ಅಂದರೆ ಗಿಡದಿಂದ ನಾವು ತೆಗೆದಿರ್ತಕ್ಕಂಥ ಕೀಟನಾಶಕಗಳು, ಬೇವಿನ ಹಿಂಡಿಯ ಕಷಾಯ ಇರ್ಬೋದು ಅಥವಾ ಬೇರೆ ಎಲೆಗಳ ಕಷಾಯ ಇರ್ಬೋದು, ಇವುಗಳ ಒಂದು ಅವು ಕೂಡ ಕೀಟನಾಶಕದ ಗುಣ ಇರೋದ್ರಿಂದ ಸೊ ಅವನ್ನು ನಾವು ಉಪಯೋಗ ಮಾಡಿಕೊಂಡು ಕೀಟಗಳನ್ನು ನಾಶ ಮಾಡೋದು. ಸೊ ಈ ರೀತಿಯಾದ ಒಂದು ವಿವಿಧ ಪದ್ಧತಿಗಳಿಂದ ನಾವೇನು ಮಾಡ್ಬೋದು, ಕೀಟನಾಶಕಗಳು ಇಲ್ಲದೇ ಎಷ್ಟೋ ಸರಿ ನಾವು ನಿರ್ವಹಣೆಯನ್ನು ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗಿರ್ತದೆ. ಇತ್ತೀಚೆಗೆ ಮೊದಲೆಲ್ಲ ಕೆಲವೊಂದು ಕೀಟನಾಶಕಗಳು ಬಹಳಷ್ಟು ಪರಿಸರದಲ್ಲಿ ಉಳಿತಾ ಇದ್ದವು. ಸರ್ಕಾರ ಸಹ ಇತ್ತೀಚೆಗೆ ಕೆಲವೊಂದು ಕೀಟನಾಶಕಗಳನ್ನು ಬ್ಯಾನ್ ಮಾಡಿತು, ಉದಾಹರಣೆ ಎಂಡೋಸಲ್ಫಾನ್ ಇರ್ಬೋದು, ಬೇರೆ ಬೇರೆ ಮತ್ತೆ ಅದರ ನಂತರ ಕೆಲವೊಂದು ಕೀಟನಾಶಕಗಳು ಬ್ಯಾನ್ ಆಗಿದ್ದವು, ಉಪಯೋಗ ಮಾಡಕ್ಕೆ ಉಪಯೋಗಕ್ಕಿಲ್ಲ. ಈಗ ಅಂತ ಯಾವ್ಯಾವ ಕೀಟನಾಶಕಗಳು ಈ ಸದ್ಯದಲ್ಲಿ ಇದಾಗಿದ್ದಾವೆ ಬ್ಯಾನ್? ಈಗ ಬಹಳಷ್ಟು ಏನಾಗಿದೆ ಅಂದರೆ ಮೊದಲಿನ ಅಂದರೆ ನಾವು ಏನು ಹೇಳ್ತಾ ಇದ್ದೀವಿ ಫಸ್ಟ್ ಜನರೇಷನ್ನು ಸೆಕೆಂಡ್ ಜನರೇಷನ್ನು ಕೀಟನಾಶಕಗಳು ಅಂತೀವಿ. ಅಂದರೆ ಈಗ ಮೊದಲು DDT ಬಂತು, ಅದು ಎಲ್ಲ ಮೊದಲನೇ ಜನರೇಷನ್ನು ಅವನ್ನೆಲ್ಲ ಹೋಗ್ಬಿಟ್ಟಿದ್ದಾವೆ, ಅವೆಲ್ಲ ಬ್ಯಾನ್ ಆಗಿಬಿಟ್ಟಿದ್ದಾವೆ. ಈಗ ಎರಡನೇ ಜನರೇಷನ್ನು ಅಂತಂದು ಹೇಳಿದರೆ ಆರ್ಗನೋಫಾಸ್ಫೇಟ್ಸ್ ಅಂತೀವಿ, OP ಕಾಂಪೌಂಡ್ಸ್, ಕಾರ್ಬೋಮೇಟ್ಸ್ ಅಂತ ಇವು ಬಂದವು. ಸೊ ಅದರಲ್ಲಿ ಕೆಲವು ಇನ್ನೂ ಇದ್ದಾವೆ, ಉದಾಹರಣೆಗೆ ಮೊನೋಕ್ರೋಟೋಫಾಸ್ ಆಗಿರ್ಬೋದು, ಕ್ಲೋರ್ಪೈರಿಫಾಸ್ ಆಗಿರ್ಬೋದು, ಇವೆಲ್ಲ ಏನಿದಾವಲ್ಲ ಇನ್ನೂ ಇದ್ದಾವೆ. ಇವನ್ನ ಈಗ ಬ್ಯಾನ್ ಮಾಡಬೇಕು ಅನ್ನೋ ಹಂತಕ್ಕೆ ಹೋಗ್ತಾ ಇದೆ ಈಗ. ಈಗ ಅವೆಲ್ಲ ಏನು ಮಾಡಿದ್ದಾರೆ, ಈಗ ಅವುಗಳ ಒಂದು ಉತ್ಪಾದನೆಯನ್ನು ಕಡಿಮೆ ಮಾಡ್ತಾ ಇದ್ದಾರೆ, ನಿಲ್ಲಿಸ್ಬಿಟ್ಟಿದ್ದಾರೆ. ಸೊ ಈಗಿರೋವೆಲ್ಲ ಹೋದ್ಮೇಲೆ ಅದನ್ನು ಕೂಡ ಅವರು ಅದನ್ನು ಬಂದ್ ಮಾಡ್ತಾರೆ. ಅದಕ್ಕೆ ಅದಾದಮೇಲೆ ಪೈರಥ್ರಾಯ್ಡ್ಸ್ ಅಂತ ಇದಾವೆ, ಆ ಗ್ರೂಪ್ ಇದೆ, ಆ ಗ್ರೂಪ್ನಲ್ಲಿ ಕೂಡ ಬಹಳಷ್ಟು ಕಡಿಮೆ ಮಾಡಿದ್ದಾರೆ ಈಗ. ಹಾಗೆ ಇತ್ತೀಚೆಗೆ ಬಂದಿರತಕ್ಕಂಥ ಕೆಲವು ಕೀಟನಾಶಕಗಳು ಏನಿದಾವಲ್ಲ ಅವು ಜಾಸ್ತಿ ಈ ರಾಸಾಯನಿಕ ಮೂಲದ ಅಲ್ಲದೇನೆ ಈಗ ಸೂಕ್ಷ್ಮ ಜೀವಾಣಿಗಳ ಮೂಲಕ ಅಥವಾ ಇನ್ಸೆಕ್ಟ್ ಗ್ರೋತ್ ರೆಗ್ಯುಲೇಟರ್ಸ್ ಅಂತೀವಿ, ಅಂದರೆ ಬೆಳವಣಿಗೆ ಕೀಟದ ಬೆಳವಣಿಗೆಯನ್ನು ಕುಂಠಿತಗೊಳಿಸ್ತಕ್ಕಂಥ ಕೀಟನಾಶಕಗಳು ಅವು ಬಹಳ ಸೇಫ್ ಅವು. ಯಾಕಂದ್ರೆ ಅವು ಪರ್ಟಿಕ್ಯುಲರ್ ಆಗಿ ಅಂದ್ರೆ ಅದೇ ಒಂದು ಕೀಟಗಳಿಗೆ ಅಥವಾ ಅದೇ ಒಂದು ಜಾತಿಯ ಹುಳುಗಳಿಗೆ ಅಷ್ಟೇ ಹಾನಿ ಮಾಡ್ತಕ್ಕಂಥದ್ದು. ಆ ಥರದ ಕೀಟನಾಶಕಗಳಿದ್ದಾವೆ. ಅಂಥ ಕೀಟನಾಶಕಗಳು ಈಗ ಬಂದಿರೋದ್ರಿಂದ ಭಾಳಷ್ಟು ರೈತರು ಅವನ್ನ ಉಪಯೋಗ ಮಾಡ್ಬೇಕು. ಅದ್ರ ಮೇಲೇನೆ ಕೊಟ್ಬಿಟ್ಟಿರ್ತಾರೆ ಬ್ಲೂ ಲೇಬಲ್ಲು ಗ್ರೀನ್ ಲೇಬಲ್ಲು ಅಂತಂದು ಹೇಳಿ, ಅದನ್ನ ನೋಡ್ಕೊಂಡು ಉಪಯೋಗ ಮಾಡೋದು, ಅದು ಹೆಂಗೆ ಅಂತ ತಿಳ್ಕೊಳ್ಳೋದು ಕೂಡ ಬೇಡ. ಆ ಲೇಬಲ್ ಮೇಲೆ ನೋಡಿಕೊಂಡು ಅವರು ಉಪಯೋಗ ಮಾಡಿದರೆ ಅದರಲ್ಲಿ ಸುಮಾರಾಗಿ ನಾವು ಈ ಸೈಡ್ ಎಫೆಕ್ಟ್ ಅಂತ ಏನು ಹೇಳ್ತೀವಲ್ಲ ಅದರ ಒಂದು ಇದನ್ನ ಏನೋ ಹಾನಿಗಳನ್ನು ನಾವು ತಪ್ಪಿಸ್ಲಿಕ್ಕೆ. ಈಗ ರೈತರು ಒಮ್ಮೆ ಭಾಳಷ್ಟು ಒಮ್ಮೆ ಫಸ್ಟು ಏನು ಸ್ಪ್ರೇ ಮಾಡುವಾಗ ಬೆಳೆಗೆ ಅತಿ ವಿಷಕಾರಿ ಕೀಟನಾಶಕವನ್ನು ಪ್ರಯೋಗ ಮಾಡಿಬಿಡ್ತಾರೆ, ಬೇಗ ಹತೋಟಿ ಆಗಲಿ ಹೋಗಿಬಿಡಲಿ ಎಲ್ಲ ಸತ್ತು ಹುಳುಗಳು ಹೋಗಿಬಿಡಲಿ ಅಂತೇಳಿ, ಹುಳುಗಳೆಲ್ಲ ಸಾಯಿಲಿ ಅಂತೇಳಿ. ಇಲ್ಲಿ ಏನು ಹೇಳ್ತಾರೆ ತಾವು ತಜ್ಞರಾಗಿ ಹೇಗೆ? ಅದು ಭಾಳ ತಪ್ಪದು, ಅದು ಭಾಳ ತಪ್ಪು. ಆ ಒಂದು ಒಂದು ಉದ್ದೇಶದಿಂದ ಏನು ಮಾಡ್ತೀವಲ್ಲ ಆ ಉದ್ದೇಶ ಆವತ್ತು ಒಂದು ದಿವಸದ ಮಟ್ಟಿಗೆ ಅಥವಾ ಆ ಒಂದು ತಿಂಗಳ ಅಥವಾ ಆ ಒಂದು ಬೆಳೆ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಥವಾ ಅದು, ಆದರೆ ಬರ್ತಾ ಬರ್ತಾ ಏನಾಗುತ್ತೆ ಅಂತಂದು ಹೇಳಿದ್ರೆ ಕೀಟಗಳು ಗೊತ್ತಲ್ಲ ನಮಗೆ, ನಮಗಿಂತ ಮುಂಚೆ ಇದ್ದಂಗಂತೂ ಒಂದು 400 ಮಿಲಿಯನ್ ವರ್ಷಗಳಿಂದ ಇರ್ತಕ್ಕಂಥವು, ಒಂದು 40 ಕೋಟಿ ವರ್ಷಗಳಿಂದ. ಸೊ ಅವು ಏನಾಗುತ್ತೆ ಅಂತಂದು ಹೇಳಿದರೆ ಅದರಿಂದ ನಮಗೆ ಆ ಕೀಟಗಳು ಆ ಕೀಟನಾಶಕಗಳನ್ನೇ ಅರಗಿಸ್ಕೊಂಡು ಅದರಿಂದ ನಿರೋಧಕ ಶಕ್ತಿಯನ್ನು ಪಡ್ಕೊಂಡು ಬೆಳೀತಕ್ಕಂಥ ಇದು ಇರ್ತದೆ. ಸೊ ಹಾಗಾಗಿ ನಾವು ಆದಷ್ಟು ಅವನ್ನ ನಾವು ಏನು ಮಾಡಬೇಕು ಅಂತಂದು ಹೇಳಿದರೆ ಈ ಕೀಟನಾಶಕಗಳನ್ನು ಉಪಯೋಗ ಮಾಡುವಾಗ ಅದರ ಒಂದು ಇದನ್ನು ತಿಳ್ಕೊಂಡು ನಾವು ಮಾಡಬೇಕಾಗತ್ತೆ. ಈಗ ಮುಖ್ಯವಾಗಿ ರೈತರು ಉದಾಹರಣೆ ಈ ಭಾಗದಲ್ಲಿ ಮೆಣಸಿನಕಾಯಿ, ಹತ್ತಿ ಮತ್ತು ಭತ್ತ ಇವು ಪ್ರಮುಖವಾದಂಥ ಬೆಳೆಗಳು. ಇಲ್ಲಿ ಸಮಗ್ರ ನಿರ್ವಹಣೆಯನ್ನು ಮಾಡೋದಾದರೆ ಹೇಗೆ ಇಲ್ಲಿ ಪದ್ಧತಿಗಳನ್ನು ಅನುಸರಿಸಬೇಕಂತ ಹೇಳ್ತಿರ್ತಾವೆ? ಬಹಳ ಮುಖ್ಯವಾಗಿ ನಾವು ಈಗ ಉದಾಹರಣೆಗೆ ನಾನು ಮೆಣಸಿನಕಾಯಿನೇ ತಗೋತೀನಿ. ಮೆಣಸಿನಕಾಯಿ ಭಾಳ ಈ ಭಾಗದಲ್ಲಿ ಬೆಳೀತಾ ಇದ್ದಾರೆ. ಆದಷ್ಟು ನಾನು ಹೇಳಿದೆ ನಾನು ಆ ಮೆಣಸಿನಕಾಯಿಗೆ ಕೆಲವು ಕೀಟಗಳು ಬಂದೇ ಬರ್ತವೆ. ಉದಾಹರಣೆಗೆ ಥ್ರಿಪ್ಸ್ ನುಸಿ ಬಂದೇ ಬರುತ್ತೆ, ಕೆಲವು ರೋಗಗಳಿದ್ದಾವೆ ಬಂದೇ ಬರ್ತವೆ. ಆ ಪರ್ಟಿಕ್ಯುಲರ್ ಅಥವಾ ಆ ಪ್ರಮುಖ ರೋಗಗಳು ಮತ್ತು ಕೀಟಗಳೇನಿದಾವಲ್ಲ ಅವಕ್ಕೆ ನಿರೋಧಕತೆ ಅಂದ ಅಥವಾ ಒಂದು ನಾವೇನಂತ ರೆಸಿಸ್ಟೆಂಟ್ ವೆರೈಟಿ ಅಂತ ಹೇಳ್ತೀವಿ. ನಿರೋಧಕ ತಳಿಗಳು ಇದಾವೆ. ಕೆಲವು ಥ್ರಿಪ್ಸ್ ನಿರೋಧಕ ತಳಿಗಳಿದಾವೆ, ಕೆಲವು ರೋಗಗಳ ನಿರೋಧಕ ತಳಿಗಳು. ಯಾವ್ಯಾವ ಭಾಗದಲ್ಲಿ ಆ ರೋಗಗಳು ಜಾಸ್ತಿ ಇದೆ, ಬಂದೇ ಬರುತ್ತೆ ಅನ್ನತಕ್ಕಂತ ಭಾಗದಲ್ಲಿ ಆ ರೈತರು ಆ ನಿರೋಧಕ ತಳಿಗಳನ್ನು ಸೆಲೆಕ್ಟ್ ಮಾಡಿ ಬೆಳೆಯೋದು ಬಹಳ ಮುಖ್ಯ. ಅದನ್ನ ಚೂಸ್ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಎರಡನೇದಾಗಿ ಏನಪ್ಪ ಅಂತಂದು ಹೇಳಿದ್ರೆ ಈ ಸಸಿ ಮಡಿಗಳು ಎಲ್ಲಿಂದ ತರ್ತಾರಲ್ಲ ಸಸಿಗಳನ್ನ, ಆ ಸಸಿಗಳಲ್ಲಿ ಈ ಒಳ್ಳೆ ಚೆನ್ನಾಗಿರ್ತಕ್ಕಂಥ ಸಸಿಗಳನ್ನ ಆರಿಸ್ಕೋಬೇಕು. ಈ ಕೀಟಗಳು ಇರಬಾರ್ದು, ರೋಗಗಳ ಲಕ್ಷಣಗಳು ಇರಬಾರ್ದು, ಅವನ್ನ ನೀವು ಚೆನ್ನಾಗಿರೋದು ತಗೊಂಡ್ರೆ ನಿಮ್ಮ ಬೆಳೆ ಮುಂದಿನಗಡೆ ಚೆನ್ನಾಗಿ ಆಗುತ್ತೆ. ಅನಂತರ ಯಾವುದೇ ನೀವು ಒಂದು ಗೊಬ್ಬರ ಆಯಿತು ಅಥವಾ ನೀರಿನ ನಿರ್ವಹಣೆ ಅಂತ ಮಾಡ್ಕೊತ ಹೋದಂಗೆಲ್ಲ ನಿಮಗೆ ಹುಳುಗಳು ಆವಾಗ ಆವಾಗ ಅದು ಕಂಡು ಬಂತು ಅಂತಂದು ಹೇಳಿದರೆ ನಿಮಗೆ ಮೊದಲನೇದಾಗಿ ಭಾಳಷ್ಟು ನಾವು ಏನಂತೀವಂದರೆ ಈ ಜೈವಿಕ ಕೀಟನಾಶಕಗಳು ಉಪಯೋಗ ಮಾಡ್ಕೊಳ್ಳಿ. ಈ ಥ್ರಿಪ್ಸ್ ನುಸಿಗೆ ನಮಗೆ ಬೆವೇರಿಯಾ ಅಂತಕ್ಕಂಥದ್ದು, ವರ್ಟಿಸಿಲಿಯಂ ಇರ್ತಕ್ಕಂಥವು, ಈ ಶಿಲೀಂಧ್ರ ಕೀಟನಾಶಕಗಳಿದಾವಲ್ಲ ಇವುಗಳ ಉಪಯೋಗ ಜಾಸ್ತಿ ಮಾಡಿ. ಹೋದ ಸರಿ ನಮಗೆ ಬ್ಲ್ಯಾಕ್ ಥ್ರಿಪ್ಸ್ ಬಂತು ಮೆಣಸಿನ ಗಿಡಕ್ಕೆ, ಕರಿಜಿಗಿ ಬಂದಾಗೆ ಇದರಿಂದೇ ಜಾಸ್ತಿ ರೈತರು ಕೇಳಿ ಇದ್ರದ್ದು ಭಾಳ ಚೆನ್ನಾಗಿದೆ ಅಂತಂದು ಹೇಳಿ. ಸೊ ಈ ರೀತಿಯಾಗಿ ಅವನು ಉಪಯೋಗ ಮಾಡಿ ಅವಾಗವಾಗ ಅಲ್ಲಲ್ಲಿ ನಾನೇನು ಮೊದಲೇ ಹೇಳ್ದಂಗೆ ಗ್ರೀನು ಅಥವಾ ಬ್ಲೂ ಲೇಬಲ್ ಇರತಕ್ಕಂಥ ಕೀಟನಾಶಕಗಳನ್ನು ಉಪಯೋಗ ಮಾಡಿ. ಸೊ ಈ ರೀತಿಯಾಗಿ ನಾವು ಸಮಗ್ರ ಪೀಡೆ ನಿರ್ವಹಣೆಗಳನ್ನ ಅದರಲ್ಲಿ ಮಾಡ್ಕೊಂಡು ಹೋಗ್ಬೇಕು. ಆಮೇಲೆ ಅಂಟಿನ ಬಲೆಗಳನ್ನ, ಆಮೇಲೆ ಮುಖ್ಯವಾಗಿ ಮೆಣಸಿನಕಾಯಿ ಬೆಳೆಯುವರು ಅದರದ್ದು ನಾಟಿ ಮಾಡ್ತಕ್ಕಂತ ಒಂದು ಅವಧಿ ಇರುತ್ತಲ್ಲ, ಏನು ಜೂನ್ ಜುಲೈ ತಿಂಗಳು, ಬೇರೆ ಲೇಟ್ ಆಗಿ ಮಾಡಿದ್ರೆ ಕೀಟಬಾಧೆ ಜಾಸ್ತಿ ಆಗುತ್ತೆ. ಯಾವುದೇ ಬೆಳೆ ಆಗಲಿ ಲೇಟ್ ಆಗಿ ನೀವು ಬಿತ್ತನೆ ಮಾಡಿದ್ರೆ, ಲೇಟ್ ಆಗಿ ನಾಟಿ ಮಾಡಿದ್ರೆ ಅವು ಆ ಕೀಟ ಅಥವಾ ರೋಗಕ್ಕೆ ತುತ್ತಾಗೋದಂತೂ 100% ಇದ್ದೇ ಇರ್ತದೆ. ಹಾಗಾಗಿ ಆಮೇಲೆ ಅಂಟಿನ ಬಲೆಗಳನ್ನು ಹಾಕೋದು, ಈಗ ಹಳದಿ ಮತ್ತು ನೀಲಿ ಅಂಟಿನ ಬಲೆಗಳನ್ನು ಹಾಕ್ತಕ್ಕಂಥದ್ದು, ಇವೆಲ್ಲವೂ ಏನಿದಾವಲ್ಲ ಇವೆಲ್ಲ ಸಮಗ್ರ ಪೀಡೆ ನಿರ್ವಹಣೆಯ ಭಾಗಗಳಿವನ್ನ. ಇವನ್ನ ಹಂತ ಹಂತವಾಗಿ ನಾವು ಮಾಡ್ಕೊಂಡು ಹೋದಿವಿ ಅಂತಂದು ಹೇಳಿದ್ರೆ ಕಡಿಮೆ ಖರ್ಚಲ್ಲಿ ನಾವು ಅದನ್ನು ಹತೋಟಿ ಕ್ರಮಗಳನ್ನು ಮಾಡ್ಬೋದು. ನಾವು ಇನ್ನು ಸಾಮಾನ್ಯವಾಗಿ ಕೊನೆಯದಾಗಿ ಕೀಟನಾಶಕವನ್ನು ರೈತರು ಬಳಸ್ತಾ ಇರ್ತಾರೆ, ಕೊನೆಯಸ್ತ್ರವಾಗಿ ಬಳಸಿದಾಗ ಕೆಲವೊಮ್ಮೆ ನೇರವಾಗಿ ನಾವು ತಿಂತಕ್ಕಂಥ ವಸ್ತುಗಳು ಬರ್ತವೆ, ಉದಾಹರಣೆ ಹಣ್ಣು ತರಕಾರಿಗಳು. ಇಲ್ಲಿ ರೈತರು ಏನು ಗಮನಿಸಬೇಕು ಅದನ್ನು ಮಾರುಕಟ್ಟೆಗೆ ತರುವ ಹೊತ್ತಿನಾಗಿರ್ಬೋದು ಅಥವಾ ರಾಶಿ ಮಾಡುವಾಗ ತಾವು ತಜ್ಞರಾಗಿ ಏನು ಹೇಳ್ತಾರೆ, ಕೀಟನಾಶಕ ಸಿಂಪರಣೆ ಮಾಡಿದ್ಮೇಲೆ ಅದಕ್ಕೆ ಅವಧಿ ಅಂತಿರುತ್ತೆ, ಇಷ್ಟು ದಿವಸ ಆದಮೇಲೆ ಅದನ್ನು ತಿನ್ನಬೇಕು ಅಂತ ಹೇಳ್ಕೊಂಡು. ಇದು ಬಹಳ ಮುಖ್ಯ, ಬಹಳಷ್ಟು ರೈತರುಗಳು ಗೊತ್ತಿರ್ತದೆ ಆದರೂ ಅವರು ಏನಂತಾರೆ ನಿಸ್ಸಹಾಯಕರಾಗಿರ್ತಾರೆ ಅನ್ನಂಗೆ ಆಗುತ್ತೆ. ನಂದು ಬೆಳೆ ಚೆನ್ನಾಗಿ ಬರಬೇಕು, ನಾನು ಮಾರುಕಟ್ಟೆಗೆ ತೊಗೊಂಡು ಹೋದಾಗ ಚೆನ್ನಾಗಿ ಕಾಣಬೇಕು ಅನ್ನೋ ದೃಷ್ಟಿನಲ್ಲಿ. ಸೊ ಅದಕ್ಕೇನಪ್ಪ ಅಂತಂದು ಹೇಳಿದರೆ ಯಾವುದೇ ಈ ತರಕಾರಿ ಬೆಳೆಗಳು ತಗೊಳ್ಳಿ, ತರಕಾರಿ ಬೆಳೆಗಳಲ್ಲಿ ಉದಾಹರಣೆಗೆ ಈಗ ಬದನೆಕಾಯಿ, ಬೆಂಡೆಕಾಯಿ, ಹೀರೆಕಾಯಿ ಇವೇನಿದಾವಲ್ಲ ಈ ತರಕಾರಿಗಳನ್ನು, ಸೌತೆಕಾಯಿ

ಮ್ಯಾಂಗೋ ಸ್ಪೆಷಲ್ 5 ಗ್ರಾಮನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಗಿಡಕ್ಕೆ ಸಿಂಪಡಿಸುವುದರಿಂದ ಮಾವಿನ ಇಳುವರಿ ಹೆಚ್ಚಿಸುವುದಲ್ಲದೆ ಉತ್ತಮ ಗುಣಮಟ್ಟದ ಹಣ್ಣುಗಳನ್ನು ಪಡೆಯಬಹುದು. ಮೆಣಸಿನಕಾಯಿ ಬೆಳೆಯು ಬಹುತೇಕ ಕಟಾವಿನ ಹಂತದಲ್ಲಿರುವುದರಿಂದ ಪ್ರಸ್ತುತ ಮಳೆಯ ಅವಕಾಶ ಕಡಿಮೆ ಇರುವುದರಿಂದ ಆದಷ್ಟು ಬೇಗನೆ ಕಟಾವು ಮಾಡಿ ಬಿಸಿಲಿನಲ್ಲಿ ಒಣಗಿಸಬೇಕು. ಕುರಿ ಮತ್ತು ಮೇಕೆ ಸಾಕಾಣಿಕೆದಾರರು 3 ತಿಂಗಳಿಗೊಮ್ಮೆ ಬೇರೆ ಬೇರೆ ಜಂತುನಾಶಕ ಔಷಧಿಗಳನ್ನು ಕೊಡುವುದರಿಂದ ಅವುಗಳ ಸಾಮರ್ಥ್ಯವನ್ನು ಹೆಚ್ಚಿಸಬಹುದು. ಇನ್ನು ನುಗ್ಗೆಸೊಪ್ಪನ್ನು ಜಾನುವಾರುಗಳಿಗೆ ಆಹಾರವಾಗಿ ಉಪಯೋಗಿಸುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ ಹಾಗೂ ಹಾಲಿನ ಗುಣಮಟ್ಟ ಸುಧಾರಿಸುತ್ತದೆ. ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರೆ ಈಗ ಕೇಳಿ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ದಿನದ ಪೇಟೆ ಧಾರಣೆಯನ್ನು. ರಾಯಚೂರು ಮಾರುಕಟ್ಟೆ ಸಣ್ಣ ಭತ್ತ ಸೋನ ಕನಿಷ್ಠ 2149 ರೂಪಾಯಿಗಳಿಂದ ಗರಿಷ್ಠ 2759 ರೂಪಾಯಿಗಳವರೆಗೆ. ಹೊಣಗಡಲೆ 5469 ರೂಪಾಯಿಗಳಿಂದ 6189 ರೂಪಾಯಿಗಳವರೆಗೆ. ಕೆಂಪು ತೊಗರಿ 7005 ರೂಪಾಯಿಗಳಿಂದ 7722 ರೂಪಾಯಿಗಳವರೆಗೆ. ಬಿಳಿ ತೊಗರಿ 7029 ರೂಪಾಯಿಗಳಿಂದ 7399 ರೂಪಾಯಿಗಳವರೆಗೆ. ಶೇಂಗಾ ಗುಂಗ್ರಿ 4189 ರೂಪಾಯಿಗಳಿಂದ 6499 ರೂಪಾಯಿಗಳವರೆಗೆ. ಹತ್ತಿ ಹೈಬ್ರಿಡ್ ಕನಿಷ್ಠ 6100 ರೂಪಾಯಿಗಳಿಂದ ಗರಿಷ್ಠ 7660 ರೂಪಾಯಿಗಳವರೆಗೆ. ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ದಿನದ ಪೇಟೆ ದಾಣೆಯನ್ನ ಕೇಳಿದ್ರೆ. ನಾಳೆ 6:51 ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ಮಣಿಯಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳು. ಮೊದಲಿಗೆ ಹೈನುಗಾರಿಕೆಯಲ್ಲಿ ಉನ್ನತೀಕರಿಸಿದ ತಂತ್ರಜ್ಞಾನಗಳ ಕುರಿತು ಡಾಕ್ಟರ್ ಶ್ರೀಧರ್ ಜೈನ್ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಹಾಗೂ ಪೇಟೆದಾಣೆ. ಇದುವರೆಗೆ ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:22:16. ಕೇಳಿ ಜನಪದ ಸಂಗೀತ ಕಾರ್ಯಕ್ರಮವನ್ನು. ಕುಷ್ಟಗಿ ತಾಲೂಕಿನ ಮರಿಸತ್ತೆಪ್ಪ ಮತ್ತು ಸೆಂಗಡಿಗರಿಂದ ನೇಗಿಲ ಪದಗಳನ್ನು. ಮೊದಲಿಗೆ ಕ್ಷಮಿಸಿ, ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ರೇವಣಪ್ಪ ಹಿರಿಕುರುಬರ್ ಮತ್ತು ಸೆಂಗಡಿಗರಿಂದ ಕರಡಿ ಮಜಲು. ಮೊದಲಿಗೆ ಕೆಲ ವಾಣಿಜ್ಯ ಪ್ರಕಟಣೆಗಳು. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್, ಪ್ರಧಾನಮಂತ್ರಿ ಜನಾರೋಗ್ಯ, ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಯೋಜನೆ. ಬಿಪಿಎಲ್ ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ ಉಚಿತ, ಎಪಿಎಲ್ ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಚಿಕಿತ್ಸಾ ಸಂಸ್ಥೆಗೆ ಭರಿಸುತ್ತದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯವಿಲ್ಲದಿದ್ದಲ್ಲಿ ಮಾತ್ರ ರೆಫರಲ್ ಆಧಾರದ ಮೇಲೆ ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು. ತುರ್ತು ಸಂದರ್ಭದಲ್ಲಿ ರೆಫರಲ್ ಅಗತ್ಯ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 1455555 ಅಥವಾ 1800-4258330 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಸಿಪಿ ಗ್ರಾಮ್ಸ್ ಸೆಂಟ್ರಲೈಸ್ಡ್ ಪಬ್ಲಿಕ್ ಗ್ರಿವೆನ್ಸ್ ಅಂಡ್ ಮಾನಿಟರಿಂಗ್ ಸಿಸ್ಟಮ್. ಇದು ಪ್ರತಿ ಭಾರತೀಯ ಪ್ರಜೆಯ ಯಾವುದೇ ದೂರಿಗೆ ತ್ವರಿತ ಕಾರ್ಯಾಚರಣೆಯ ಪೋರ್ಟಲ್. ಸಿಪಿ ಗ್ರಾಮ್ಸ್ ಒಂದು ಅತ್ಯಂತ ವಿಶ್ವಾಸಾರ್ಹ ವ್ಯವಸ್ಥೆಯಾಗಿದ್ದು ಪ್ರತಿ ನಾಗರಿಕರನ್ನ ಸಶಕ್ತಗೊಳಿಸುತ್ತದೆ ಮತ್ತು ಇದನ್ನು ಕಾರ್ಯಗತಗೊಳಿಸುವ ಎಲ್ಲಾ ಹಂತಗಳ ಅಧಿಕಾರಿಗಳ ಬದ್ಧತೆ ದೃಢವಾಗಿ ಹೇಳುತ್ತದೆ. ಸಿಪಿ ಗ್ರಾಮ್ಸ್ ಸಂವೇದನಾಶೀಲ, ಪರಿಣಾಮಕಾರಿ ಹಾಗೂ ವಿಶ್ವಾಸಾರ್ಹ. ಇದೊಂದು ಪ್ರಕಟಣೆ ಹೀಗಿದೆ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ ವಿವಿಧ ಅಖಿಲ ಭಾರತೀಯ ಸಮನ್ವಿತ ಸಂಶೋಧನಾ ಯೋಜನೆಗಳ ಅಡಿಯಲ್ಲಿ ಒಂದು ದಿನದ ಕೃಷಿ ಇಂಜಿನಿಯರಿಂಗ್ ತಂತ್ರಜ್ಞಾನ ಹಾಗೂ ಯಂತ್ರೋಪಕರಣಗಳ ಪ್ರಾತ್ಯಕ್ಷಿಕೆ ಮೇಳ 2025 ಗುರುವಾರ ದಿನಾಂಕ 13/2/2025 ಬೆಳಗ್ಗೆ 10 ಗಂಟೆಗೆ ವಿಶ್ವವಿದ್ಯಾಲಯದ ಮುಖ್ಯ ಆವರಣದಲ್ಲಿ ಆಯೋಜಿಸಲಾಗಿದೆ. ಈ ಮೇಳದಲ್ಲಿ ನೂತನ ಕೃಷಿ ಇಂಜಿನಿಯರಿಂಗ್ ತಂತ್ರಜ್ಞಾನಗಳಾದ ಡ್ರೋನ್ ಚಾಲಿತ ಸಿಂಪರಣಾ ಯಂತ್ರ, ಟ್ರ್ಯಾಕ್ಟರ್ ಚಾಲಿತ ಸೆನ್ಸರ್ ಆಧಾರಿತ ಸಿಂಪರಣಾ ಯಂತ್ರ, ಟ್ರ್ಯಾಕ್ಟರ್ ಚಾಲಿತ ಸಿಂಪರಣಾ ಹಾಗೂ ಕಳೆ ತೆಗೆಯುವ ಯಂತ್ರ, ಸ್ಟ್ರಾ ಕಟಾವು ಮಾಡುವ ಯಂತ್ರ, ಟ್ರ್ಯಾಕ್ಟರ್ ಚಾಲಿತ ಹತ್ತಿ ಕಟ್ಟಿಗೆ ಕತ್ತರಿಸುವ ಯಂತ್ರ, ಟ್ರ್ಯಾಕ್ಟರ್ ಚಾಲಿತ ಬಿತ್ತುವ ಮತ್ತು ಕಳೆ ನಾಶಕ ಸಿಂಪಡಿಸುವ ಯಂತ್ರ, ಸ್ವಯಂ ಚಾಲಿತ ಕಟಾವು ಮಾಡಿ ಪಿಂಡೆ ಕಟ್ಟುವ ಯಂತ್ರ, ಕಳೆ ತೆಗೆಯುವ ಮತ್ತು ಗೊಬ್ಬರ ಬಿತ್ತುವ ಯಂತ್ರ, ಎತ್ತು ಚಾಲಿತ ಸಿಂಪರಣಾ ಯಂತ್ರಗಳು, ಸುಧಾರಿತ ಚಕ್ಕಡಿಗಳು, ಕೂರಿಗೆ ಯಂತ್ರ, ಪ್ರಾಣಿಗಳಿಗೆ ಸುಧಾರಿತ ಹಾಗೂ ಮೌಲ್ಯವರ್ಧಿತ ಮೇವು ಹಿಂಡಿ ತಯಾರಿಸುವ ತಂತ್ರಜ್ಞಾನಗಳು, ಸೌರಶಕ್ತಿ ಚಾಲಿತ ಪ್ರಾಣಿ ಹಾಗೂ ಪಕ್ಷಿ ಬೆದರಿಸುವ ಸಾಧನ, ಸೌರಶಕ್ತಿ ಚಾಲಿತ ತೊಗರಿ ಕುಡಿ ಚೂಟುವ ಯಂತ್ರ, ಮಂಡಕ್ಕಿ ತಯಾರಿಸುವ ಯಂತ್ರ, ಶೇಂಗಾ ಎಣ್ಣೆ ಚಿಕ್ಕಿ ಬೆಣ್ಣೆ ತಯಾರಿಸುವ ಸಂಸ್ಕರಣಾ ಘಟಕ, ಸುಧಾರಿತ ಮೆಣಸಿನಕಾಯಿ ಸಂಸ್ಕರಣಾ ಘಟಕ, ವಿವಿಧ ಸಿರಿಧಾನ್ಯಗಳಿಂದ ತಯಾರಿಸಿದ ಮೌಲ್ಯವರ್ಧಿತ ಪದಾರ್ಥಗಳಾದ ಬ್ರೆಡ್, ನವಣೆ ಶಾವಿಗೆ, ಹಕ್ಕಿ ಹೋಲುವ ನವಣೆ ಕಾಳುಗಳು. ಕೃಷಿ ಹಾಗೂ ಪರಿಸರ ನಿರ್ವಹಣೆಯಲ್ಲಿ ಪ್ಲಾಸ್ಟಿಕ್ನ ಸಮರ್ಪಕ ಬಳಕೆಯ ತಂತ್ರಜ್ಞಾನ ಯೋಜನೆಯಡಿ ಹಸಿರು ಮನೆ ಹಾಗೂ ನೆರಳು ಪರದೆ ಮನೆಯಲ್ಲಿ ತರಕಾರಿ ಬೇಸಾಯ ಹಾಗೂ ಇನ್ನಿತರ ಯಂತ್ರೋಪಕರಣಗಳ ಮಾಹಿತಿ ಮತ್ತು ಪ್ರಾತ್ಯಕ್ಷಿಕೆಗಳನ್ನು ಏರ್ಪಡಿಸಲಾಗಿದೆ. ಆದ ಕಾರಣ ಎಲ್ಲ ರೈತ ಬಾಂಧವರು ಈ ಒಂದು ದಿನದ ಕೃಷಿ ಇಂಜಿನಿಯರಿಂಗ್ ತಂತ್ರಜ್ಞಾನ ಹಾಗೂ ಯಂತ್ರೋಪಕರಣಗಳ ಪ್ರಾತ್ಯಕ್ಷಿಕೆ ಮೇಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿಯನ್ನ ಪಡೆದುಕೊಳ್ಳಿ. ಈಗ ಕೇಳಿ ರೇವಣ್ಣಪ್ಪ ಹಿರೇಕುರುಬರ್ ಮತ್ತು ಸಂಗಡಿಗರಿಂದ ಕರಡಿ ಮಜಲು.